ಮುವ್ವಲ್ಲ ನವ್ವಕಲ ಮುದ್ದ ಮಂದಾರಮ್ಮ ಮುವ್ವಲ್ಲ ನವ್ವಕಲ ಮುದ್ದ ಮಂದಾರಮ್ಮ ಮುಗ್ಗುಲು ದಿಲ್ಸಕಿಲ್ಲ ಮುಗ್ಧ ಸಿಂಗಾರಮ್ಮ ನೆಲಕ್ಕೆ ನಾಟ್ಯವು ನಿರ್ದಾವಿ ನಯಗಾರಮ್ಮ ಗಾಲಿಗೆ ಸಂಕಲ್ಲೆ ಶಾವೆ ಸಿಂಗಾರಮ್ಮ ಆಸೆ ಕೇ ಆಯುವ ಪೋಸಾರಿ ಮಧು ಮಂತ್ರಮ್ಮ ರೇಖೆ ರಂಗುಲು ಪೋಸಾರಿ